ಆಕಾಶವಾಣಿ ಹೊಸಪೇಟೆ. ಗ್ರಾಮಾಂತರಂಗ. ರೈತ ಬಾಂಧವರೇ, ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇಂದಿನ ಗ್ರಾಮಾಂತರಂಗದೊಳಗ ನವಣೆ ಬೇಸಾಯ ಅನುಭವ ಕುರಿತು ಸಣ್ಣ ಹನುಮಂತಪ್ಪ ಅವರೊಂದಿಗೆ ಸಂದರ್ಶನವನ್ನ ಕೇಳಿ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕಿನ ಚಿಲುಕುಮುಖಿ ಗ್ರಾಮದ ರೈತರಾಗಿರ್ತಕ್ಕಂಥ ಸಣ್ಣ ಹನುಮಪ್ಪ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ನಮಸ್ಕಾರ ಸಣ್ಣ ಹನುಮಪ್ಪರೇ. ನಮಸ್ಕಾರ ಸರ್. ನಮ್ಮ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಬಹಳ ಮುಖ್ಯವಾಗಿ ನಿಮ್ಮ ಈ ಭಾಗದೊಳಗಡೆಗೆ ಸರ್ ಸಿರಿಧಾನ್ಯಗಳನ್ನು ಬೆಳೆಯುವ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಹೌದು ಸರ್, ಬೆಳೀತಾ ಇದ್ದಾರೆ. ಹ್ಞೂ ಸರ್, ಹ್ಞೂ ಸರ್. ಇದರ ಅಂಗವಾಗಿ ನೀವು ಏನೇನು ಬೆಳೀತಾ ಇದ್ದೀರಿ ಸರ? ಈಗ ನಾವು ನವಣಿ ಬೆಳಿತೇವೆ ಸರ್. ನಮ್ಮ ಇದರಲ್ಲಿ ನಾವು ಹೊರಭೂಮಿಗೆ ನೀರಾವರಿ ನಿಲ್ಸರ, ಹೊರ ಜಮೀನಿಗೆ ನವಣಿ ಬಿತ್ತು ಸರ್. ಎಷ್ಟು ಎಕರೆ ಇದೆ ಭೂಮಿಗೆ? ನಮ್ದು 5 ಎಕರೆ ಐತೆ ಸರ್. ನೀರಾವರಿ ಅಲ್ಲ, ನೀರಾವರಿ ಅಲ್ಲದೇ 5 ಎಕರೆ ಹೊರ ಜಮೀನ್ ಐತೆ ಸರ್. ಮಳೆಯಾಶ್ರಿತ ಮಳೆಯಾಶ್ರಿತ ಸರ್. ಈ 5 ಎಕರೆಯಲ್ಲಿ ನವಣಿ ಬೆಳಿತೀರಾ? ಇಲ್ಲ ಸರ್, ಸ್ವಲ್ಪ ಕುಡಿ ಕಾಳು ಹಾಕ್ಯಂತೇವ್ರಿ, ಸ್ವಲ್ಪ ನವಣೆ ಆಗ್ತದೆ ಸರ್. ಎಕರೆ ಆಗುತ್ತೆ ಸರ್ ಅಷ್ಟೇ ನವಣೆ ಆಗ್ತವ್ರೆ, ಉಳಿದದ್ದು ಕುಡಿ ಕಾಳು ಆಗ್ತದೆ. ಈ ನವಣಿ ಬೆಳೆಯುವ ಪದ್ಧತಿ ಅಂದ್ರೆ ಈ ಕೃಷಿ ಯಾವಾಗಲಿಂದ ಶುರು ಮಾಡಿದ್ರು? ಪೂರ್ವಕರಿಂದ, ನಮ್ಮ ಅಪ್ಪ ಕಾಲದಾಗಿದ್ದಾನ ಸರ್. ಮೊದ್ಲಿಂದನೂ ಇದೆ? ಮೊದ್ಲಿಂದನೂ ಐತೆ ಸರ್. ನಮ್ಮ ಮನೆಯಾಗ ಯಾರು ಇಲ್ಲಾಂದ್ರೂ ಬಿತ್ತಕ್ ಬೀಜ ಸಂತೆ ನಮ್ಮ ಮನೆಗಿದ್ದಾನೆ ಹೋಯ್ತಾರೆ ಸರ್. ಓ, ನಿಮ್ಮ ಮನೆಯಿಂದನೇ ನವಣಿ ಬೀಜ ಕೊಡ್ತಾರೆ? ಕೊಡ್ತೀವಿ. ಈಗಾದ್ರೂ 2 ಸೇರು 3 ಸೇರು ಹಿಂಗೆ ಇವತ್ತಿಗೆ ಕೊಡ್ತೇವೆ ಸರ್. ನಮ್ಮ ಮನೆಗೆ ಯಾವತ್ತಿಗೆ ಕೊಡ್ತೇವೆ ಸರ್. ಅದಾವ್ರಿ, ನವಣಿ ಇರ್ತಾವೆ ಸರ್. ನಮ್ಮ ಹೆಚ್ಚಿಗೆ ಬೆಳೆದು ಬಂದ ನಾವು ಅಂಗಡಿಗೆ ಕಳಿಸ್ತೀವಿ ಸರ್. ಫಸ್ಟ್ ಅವಾಗ 1 ಚೀಲ 2 ಚೀಲ ಇದ್ರೆ ಮತ್ತೆ ತಿಂದಿರಿ ಸರ್. ನಾವಾದ್ರೂ ನಾವು ಅಪ್ಪರ್ ಕಾಲದಾಗಿದ್ದ ನಾವು ಬೀಸಿ ಅವನ್ನೆಲ್ಲ ಮಾಡ್ಕೊಂಡು ಅಕ್ಕಿ ನವಣೆಯನ್ನ ಉಂಡಿವಿ ಸರ್. ನಾವು ಈಗಲೂ ನವಣೆಯನ್ನ ಈಗಲೂ ಬಳಕೆ ಇದೆ. ನುಚ್ಚಕ್ಕೆ ಕಳಿಸ್ತಾವೆ ಸರ್. ಅಂದ್ರೆ ಈಗ ನಿನ್ನೆಲ್ಲಕ್ಕಿ ನುಚ್ಚಕ್ಕೆ ಇರ್ತಾವ ಸರ್. ಅದ್ರಾಗ ಒಂದು ಅವನಿಟ್ರೆ ಇವನೊಂದು ಸರಿಯಷ್ಟು ಹಾಕಿ ನವಣೆಯನ್ನ ಈಗಾದ್ರೂ ಉಣ್ತೇವೆ ಸರ್. ಈಗಲೂ ಬಳಕೆ ಮಾಡಿ, ಈಗಲೂ ಬಳಕೆ ಮಾಡಿ. ನವಣೆ ಆಹಾರ ಒಳ್ಳೇದ್ರಿ ಸರ್. ನಮಗ ನವಣೆಯನ್ನ ಗುರಳ್ ಚಟ್ನಿ ನಕ್ಕಂದು ಉಂಡ್ತೇವೆ ಸರ್. ನಾವು ಉಣ್ತೇವೆ. ಈ ಬರೇ ನವಣೆಯನ್ನ ಈಗ ಹೋಗಲ್ಲ ಸರ್, ಊಟ ಮಾಡೋಲ್ಲ. ನಮ್ಮ ಮಕ್ಕಳು ಕೂಡ ನಾವು ಉಣಗಿಲ್ರಿ. ಅದ್ರಾಗ ಸ್ವಲ್ಪ ನೆಲಕ್ಕಿ ನುಚ್ಚ ತರ್ತೇವೆ. ನುಚ್ಚಕ್ಕಿ ಹಾಕ್ತೇವೆ, ದೊಡ್ಡ ಅಕ್ಕಿ ಮಿಕ್ಸ್ ಆಗಲ್ಲ ಸರ್. ಅದಕ್ಕ ನುಚ್ಚಕ್ಕಿನ ಮಿಕ್ಸ್ ಆಗಲ್ಲ, ನುಚ್ಚಕ್ಕಿ ಹಾಕಿ ಮಾಡ್ತೇವೆ ಸರ್. ಈಗ ನವಣೆಯ ಬೆಳೆ ಲಾಭದಾಯಕವಾಗಿದೆಯಾ? ಹ್ಞೂ ಸರ್, ನಮ್ಗೆ ಆಗೈತೆ ಸರ್. ನಮ್ಗೆ ಒಂದು ದಾನಕ್ಕೆ ಹುಲ್ಲು ಆಗತ್ತೆ ಸರ್. ಫಸ್ಟ್ ಆಫ್ ಆಲ್ ಅದು ಬೇಕ್ರಿ ನಮ್ಗೆ. ಆಮೇಲೆ ನಮ್ಗೆ ನವಣೆನೂ ನಮ್ಮ ಮನೆಗೇನು ಬೇಕು ಸರ್. ಆಮೇಲೆ ಉಳಿದು ಮಾಡ್ತೇವೆ ಸರ್. ಆಮೇಲೆ 1 ಚೀಲ ಇದ್ದಾವಂದ್ರೂ ನಮ್ಮ ಮನೆಗೆ ಅನ್ನ ಇದ್ದಂಗೆ ಸರ್. ನಮ್ಗೆ ಒಂದು ರೀತಿ ಆಹಾರ ಭದ್ರತೆ ಇದ್ದೇ ಇರ್ತದೆ ರೀ. 1 ಚೀಲ ಇದ್ದೇ ಇರ್ತಾವ ನಮ್ಮ ಮನೆ. ಒಂದು 2 ಸೇರು ಯಾರಾದ್ರೂ ಈಗ ನಮ್ಮ ಹನುಮಂತಪ್ಪ ಮನೆಗೆ ಅದಾವ ಅಂತ ಹೇಳಿ ಕಳಿಸೇ ಬಿಡ್ತಾರೆ. ನಮ್ಗೆ ಯಾವುದೇ ಕಾರಣಕ್ಕೂ ಬೇಕು ಸರ್. ಅವ್ರು ಇರ್ತಾವ್ರಿ ಸರ್ ನಮ್ಮ ಮನೆ. ಆಮೇಲೆ ಉಳಿದು ಏನು ಕೊಡ್ತೀವ್ರಿ? ಈಗ ಮೊನ್ನೆ ರೀಸೆಂಟ್ ಆಗಿ ಒಂದು FPO ಇರ್ಕಲ್ಗಡ ರೈತ ಉತ್ಪಾದನಾ ಕಂಪನಿಯಲ್ಲಿ ಸೇರ್ ಆಗಿದ್ದೀವಿ ಸರ್. ನಾವು ನಿರ್ದೇಶಕರಾಗಿದ್ವಿ. FPO ಮಾಡ್ಕೊಂಡಿದ್ರಿ? ಮಾಡ್ಕೊಂಡಿವಿ ಸರ್. ನಾವು ಯಾರ್ಯಾರು ಅಂದ್ರೆ ನಾವು ನಮ್ಮೂರವ್ರು ಒಂದು 50 ಜನ ಸದಸ್ಯರು ಇದ್ದೀವಿ ಸರ್. ಅಲ್ಲ, 50 ಜನ ಸದಸ್ಯರು ಸಿರಿಧಾನ್ಯ ಬೆಳೆಯುವವರ? ಹ್ಞೂ ಸರ್, ಆಲ್ಮೋಸ್ಟ್ ಆಲ್ ಅದ್ರಾಗ ಒಂದು 30% ಬೆಳಿತಾರೆ ಸರ್. ಉಳಿದಾರೆ ಇಲ್ರಿ. ನಿಮ್ಮ FPO ಹೆಸರೇನು? ಜವಾರಿ ಸಿರಿ ರೈತ ಉತ್ಪಾದಕ ಸಂಸ್ಥೆ. ಎಷ್ಟು ವರ್ಷ ಆಯ್ತು ಅದು? ಈಗ ಒಂದು 3 ವರ್ಷ ಆಯ್ತು ಸರ್. ಹೀಗಾಗಿ ನೀವು 3 ವರ್ಷದಿಂದಲೂ ಅದರ ಸದಸ್ಯರಾಗಿ ನಾಮನಿರ್ದೇಶಕರಾಗಿದ್ದೀವಿ ಸರ್. ಕೆಲಸ ಮಾಡ್ತೀವಿ. ಏನು ನಿಮ್ಮ ಸ್ಥಾನಮಾನ? ಏನು ಏನು ಜವಾಬ್ದಾರಿ ಇರ್ತದೆ ಅದರಲ್ಲಿ ಸರ್? ಜವಾಬ್ದಾರಿ ಅಂದ್ರೆ ನಮ್ಗೆ ಈಗ ಅದ್ರಾಗ ಇವನು ಕಾಳು ಬೆಳೆದ ರೈತರು ಕೊಡ್ಸ ಸರ್. ನಮ್ಮ FPO ಅಲ್ಲಿದ್ದ ಅವ್ರು ಕರ್ಪಡಿ ಮಾಡಿದ್ ಇವ್ರಿಗೆ ಅಕೌಂಟ್ಗೆ ಯಾತ್ರ ನೇರ ದುಡ್ಡು ಕೊಡೋದು. ಅಮಾಲಿ ದಲಾಲಿ ಏನಿಲ್ಲ ಸರ್. ಆಮೇಲೆ ಅದು ಆಗುಹೋಗುಗಳ ಲಾಭಾಂಶ ಅಧ್ಯಕ್ಷರು ಹೇಳ್ತಾರೆ ಸರ್ ನಮ್ಗೆ. ಅದನ್ನೊಮ್ಮೆ ಮೀಟಿಂಗ್ ಮಾಡಿ ಈ ರೈತರ ಅಕೌಂಟ್ಗೆ ಅವ್ರು ನಿಮ್ದು 1100 ರೂಪಾಯಿ ಕಟ್ಟಿ ಶೇರ್ ಹೋಲ್ಡರ್ ಆಗಿದ್ರಲ್ಲ 1150 ಆಯ್ತು, 1125 ಆಯ್ತು, ಹಿಂಗತಿ ಅವ್ರವ್ರ ಅಕೌಂಟ್ಗೆ ಅವರು ಶೇರ್ ಹೋಲ್ಡರ್ಗೆ ತಿಳಿಸಿವಿ ಸರ್. ಇತ್ತೀಚೆಗೆ ಮಳೆಯ ಪ್ರಮಾಣ ಕಡಿಮೆ ಆಗ್ತದೆ. ಹ್ಞೂ ಸರ್, ಮಳೆಯ ಪ್ರಮಾಣ ಕಮ್ಮಿ ಆಗಿದೆ ಸರ್. ನೀವು ಸಿರಿಧಾನ್ಯಗಳಲ್ಲಿ ಒಂದಾಗಿರ್ತಕ್ಕಂಥ ನವಣೆಯನ್ನು ಬೆಳೀತಾ ಇದ್ದೀರಿ. ಹ್ಞೂ ಸರ್. ಈ ಮಳೆಯ ಅಭಾವದ ಸಂದರ್ಭಗಳಲ್ಲಿ ಈ ಥರದ ಬೆಳೆ ಸೂಕ್ತನಾ? ಸೂಕ್ತ ಸರ್. ಮತ್ತೀಗ ಎರಡ್ ಮೂರ್ ಮಳಿ ಆದ್ರೆ ಬಂದ್ಬಿಡಿ ಸರ್, ನಮ್ದು ಬಿತ್ತನೆ ಮಾಡಿನ್ ಸರ್, ಸ್ವಲ್ಪ ಕಳೆ ಬಂತಂದ್ರ ಅರ್ಗಿ ಗಡ್ಡೆ ಕುಂಟಿ ಹೊಡಿತೇವ ಸರ್, ಎರಡ್ ಸತಿ ಗಡ್ಡೆ ಕುಂಟಿ ಹೊಡೆದು ಕಸ ಬಂತಂದ್ರ ಒಂದೊಂದ್ ಕಸ ತಕ್ಕಂಡ್ ಒಮ್ಮೆ ಎಡಿ ಹೊಡೆದಾಗ ಮಳೆ ಆಗ್ಬಿಟ್ರ ಸರ್, ತೆನಿ ಬಿಚ್ಚ ಮಟನ ಮಳೆ ಏನ್ ಅವಶ್ಯಕತೆ ಇಲ್ಲ ಸರ್, ತೆನಿ ಬಿಚ್ಚಿಂದ ಒಮ್ಮೆ ಆಗ್ಬಿಟ್ರ ಸರ್ ಕೊಯ್ಯ ಮಟನ ಮಳೆ ಬೇಕಾಗಿಲ್ಲರಿ, ಹಂಗ್ ಕಾಳ ಆಗ್ಬಿಡ್ತಾತ್ರ ಸರ್, ಕಾಳ ಆಗ್ಬಿಡ್ತಾರ ಸರ್. ಹಾಗಾಗಿ ಮಳೆ ಕಡಿಮೆ ಆದ್ರೂ ಸಹಿತ ರೈತನಿಗೆ ಇದು ಒಂದ್ ರೀತಿಯ ಒಳ್ಳೆದಾಯಕ ಫಸಲ್ ಭರವಸೆಯ ಬೆಳೆ ಇದೆ. ಭರವಸೆ ಹೆಚ್ಚು ಇನ್ವೆಸ್ಟ್ಮೆಂಟ್ ಇರಲ್ಲ ಇದ್ರಲ್ಲಿ, ಇಲ್ಲ ರೀ ಏನಿಲ್ಲ ರೀ, ನಮ್ ಮನೆಗಳೇವ್ರಿ, ಒಂದ್ ವೇಳೆ ಬಾಡಿಗೆ ತಂದ್ರು ಏನ್ ದೊಡ್ಡ ರೊಕ್ಕನ, ಮತ್ ಒಂದ ದಿನ ಬಿತ್ತಿಗೆ ಎಲ್ಲ ಮುಗಿದ ಹೋಗ್ಬಿಡ ಸರ್, ಮತ್ ಕೊಯ್ಕೇನ ನಾವು ಮತ್ ನಮ್ ದನಕ್ ಬೇಕಂತ ನಾವು ಗುಡುಗುರದ್ರೊಳಗ ಒಟ್ ನೋಡಿ ಕೊಯ್ಕೊಂಡ್ಬಿಡ್ತಾರ ಸರ್. ಈಗ ನೀವೇ ಹೇಳಿದ್ರಿ ಹೊರಭೂಮಿ ನಮ್ದು 5 ಎಕರೆ ಇದೆ, ಕೆಲವು ತುಂಬಾ ಜನರು ನೀರಾವರಿ ಇಲ್ದೇನೆ ಇರತಕ್ಕಂತ ರೈತರು ಬೋರ್ ಹಾಕ್ಸ್ತಾರೆ, ನೀರ್ ಸಿಗೋದಿಲ್ಲ, ಮಳೆ ಮೇಲೇನೆ ಡಿಪೆಂಡ್ ಆಗಿರ್ತಾರೆ, ಅವ್ರೆಲ್ಲರೂ ಸಹಿತ ಈ ತರದ ಬೆಳೆಗಳನ್ನ ಬೆಳಿಲಿಕ್ಕೆ ಮುಂದಾಗ್ತಾ ಇದಾರೆ. ನಾನು ಕೂಡ ಸಲಹೆ ಕೊಟ್ಟಿನಿ ಸರ್, ನಮ್ಮನೆ ಬೀಜ ಒಯ್ರಿ, ಮತ್ತೆ ನಮ್ಮ ರೈತ ಸಂಪರ್ಕ ಕೇಂದ್ರದ ಕೂಡ ನನಗೆ ಗೊತ್ತು ಕೊಡ್ತಾರ ಸರ್, ಅವರು ಒಂದ್ 5-6 ಜನದ ಲಿಸ್ಟ್ ಕೊಟ್ಟರು ಸರ್, ಕೊಡ್ರಿ ಅಂತೇಳಿ, ನಮ್ಮ ಜವಾರಿ ನವಣಿ ಬೆಳಿರಿ ಅಂತೇಳಿ, ಅವ್ರಿಗೆ ಸಹಾಯಧನ ಕೊಡ್ಸಿನ್ ಸರ್, ಅವ್ರ ಪಾಸ್ಬುಕ್ಕ ಅವ್ರಿಗೆ ಜಿಪ್ಸಮ್ ಆಮೇಲೆ ಎರೆಹುಳದ ಗೊಬ್ಬರ ಆಮೇಲೆ ಅವ್ರಿಗೆ ಸಹಾಯಧನ, ಅವ್ರ ನವಣಿ ಬೆಳೆದು GPS ಮಾಡ್ಕೊಂಡು ನಮ್ಮ ಕೃಷಿ ಇಲಾಖೆ ಅವ್ರು ಬಂದು ನೋಡ್ಕೊಂಡು ಹೋಗಿಂದ ಅವ್ರಿಗೆ ಕೂಡ ನನ್ನ ನವಣಿ ಸಹಾಯಧನ ನನಗೂ ಕೊಟ್ರ ಕೂಡ ಕೊಟ್ಟರು, ಸಿರಿಧಾನ್ಯ ಬೆಳೆಯೋದಕ್ಕೆ ಸಹಾಯಧನ ಸಹಾಯಧನ ನಮ್ಗೆ ಕೊಟ್ಟರು ಸರ್, ಇಲ್ಲಿ ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಅದು ಒಂದು ಎರೆಹುಳದ ಗೊಬ್ಬರ ಅವನ್ನ ತಗೊಂಡಕ್ಕೆ ನಮ್ಮ ಆಧಾರ್ ಕಾರ್ಡ್ ತಗೊಂಡು ಅವ್ನ ಇದ್ ಮಾಡಿ ಅವ್ನ ಕೊಟ್ಟು ಕಳ್ಸಿದ್ರು GPS ಮಾಡಿ. ಅಂದ್ರೆ ರೈತರು ಹತಾಶರಾಗುವ ಅಗತ್ಯ ಇಲ್ಲ ಇಲ್ಲ ಅಂತೇಳಿ, ಮಳೆ ಕಡಿಮೆ ಆಗಿದೆ, ಕಡೆ ಭೂಮಿ ಒಣಗ್ತಾ ಇದೆ, ಎಷ್ಟೋ ಬರೋದಷ್ಟು ಮಳೆಯಲ್ಲಿ ಏನಾದ್ರೂ ಬೆಳ್ಕೊಳ್ಬಹುದು ಅಂದ್ರೆ ಇವನ್ ಬೆಳೆದ್ರೆ ಸೂಕ್ತ ಸರ್, ಸೂಕ್ತ ಅಂತ ನಾವು ತೋರಿಸ್ತೀವಿ ರೀ ಸರ್, ಸರ್ಕಾರ ಕೂಡ ತೋರಿಸ್ತೇನ್ರಿ, ನಮ್ ಇವ್ರು ಬಂದಲ್ಲ ನೋಡ್ಕೊಂಡು ಶಭಾಷ್ ಅಂದಾರೆ, ನಮ್ಮ ಅಧಿಕಾರಿಗಳೆಲ್ಲ ಅಧಿಕಾರಿಗಳೆಲ್ಲ ಬಂದು ಮೀಟಿಂಗ್ ಮಾಡಿ ಅವರು ಇದನ್ನೆಲ್ಲ ಫೋಟೋ ತಕೊಂಡು ಎಲ್ಲ ನಮ್ಗ ಬಹಳ ಮೆಚ್ಚುಗೆ ಕೊಟ್ಟೋಗ್ಯ. ಈಗ ನವಣಿ ಬೆಳಿಬೇಕು ಅನ್ನೋದಾದ್ರೆ 1 ಎಕರೆಗೆ ಎಷ್ಟು ಬೀಜ ಬೇಕಾಗ್ತದೆ? ಈಗ ನವಣಿ 1 ಎಕರೆ ಬೆಳಿಬೇಕಂದ್ರೆ ಒಂದ್ ಜಾಸ್ತಿ ಬಿತ್ತಿದ್ರೆ 2 ಸೇರ್ರಿ ಅಷ್ಟೇ ಸಾಕು, ಸಾಕ್ರಿ, ನಾವು ಒಂದ್ ಸ್ವಲ್ಪ ಅಂಗಳ ಬಿತ್ತಿದೀವಪ್ಪ ಅಂದ್ರೆ 2 ಸೇರ್ ಕೂಡ ಹೋಗಲ್ರಿ, ಅತಿ ಅಡುವನ್ ಆಗ್ಬಾರ್ದು ಸರ್, ತೆನಿ ಸಣ್ಣ ಕುರುಗಳು ಆದಂಗ ಆಗ್ಬಿಡ್ತಾರೆ. ಈಗ ಶೇಂಗಾ ಬಿತ್ತಿದ್ರೆ ಅದಕ್ಕೊಂದು ಅಳತೆ ಇರ್ತದೆ, ಅಳತೆ ಇರ್ತದೆ, ಅದ್ರ ನವಣಿ ಚಿಕ್ಕ ಕಾಳು ಸರ್, ಹೇಗೆ ಪಿಡು ಬಿಡ್ಲಾರ್ದಂಗ ಹೋಗ್ಬಿಡ ಸರ್, ಹಂಗ ಒಂದ್ ಬಳ ಒಂದಿಸ್ತಂಗ ಸರ್, ಹಿಂಗ್ ಬಳ ಒಂದಿಸ್ತಂಗ್ ರೀ, ಹಂಗ ಬೀಜ ಈಗ ಬೀಜಕಾರ ಶೇಂಗಾ ಬೀಜ ಮೆಕ್ಕೆಜೋಳ ಡಿಸ್ಟೆನ್ಸ್ ಇರ್ತದೆ ಸರ್, ದೂರ ದೂರ ಹಾಕ ನಂಗಿಲ್ರಿ, ನವಣಿ ಅಂದ್ರೆ ಅದು ಶಾಸ್ತ್ರನ ಐತೆ, ನವಣಿ ಬಿತ್ತಂಗ್ ಬಿತ್ತೆ ನೋಡಿ ಹತ್ತತ್ರ ಎಷ್ಟು ದೂರ ಮಾಡಿದ್ರು ಬಿತ್ತುವಾಗ ಕೈಯಿಂದ ಜಾಸ್ತಿ ಹೋಗಿ ಬಿಡ್ತದೆ. ಸೊ ಅಲ್ಲಿ ಒಂದಿಷ್ಟು ಬೀಜ ಪೋಲ್ ಆಗ್ತದೆ? ಇಲ್ಲ ಸರ್, ಪೋಲ್ ಅಂತ ಹೇಳಿಲ್ಲ, ನಾವು 3 ತಳಿಗೆ ಹೋಗ್ಬೇಕಲ್ಲ ಸರ್, ನಾವು ಎಷ್ಟು ಬಿಟ್ರಿನ ತನ್ನ ಹೋಗ್ಬಿಡ್ತಾರ ಸರ್, ಬಿತ್ತರ್ ಮುಂದೆ ದವಸಿ ಒಮ್ಮಿಗಿಟ್ಟಿಗೆ ಶುರು ಆಗಲ್ಲ ಸರ್, ನಮ್ ಬಿತ್ತರ್ ಮೇಲೆ ಡಿಪೆಂಡ್ ಸರ್. ಈಗ ನವಣಿ ಬೆಳೆಯುವಂತ ರೈತರು ಮಿಶ್ರ ಬೆಳೆಯಾಗಿ ಏನಾದ್ರು ಬೆಳಿಬಹುದಾ? ಅದ್ರಾಗ ಮಿಶ್ರ ಬೆಳೆ ಅಂತ ಏನಿಲ್ಲ ಸರ್, ನವಣಿ ಬೆಳೆದಿಂದ ನವಣಿ ಇದಾಗಿಂದ ಹಾರ್ವೆಸ್ಟ್ ಬರೋ ಮುಂದ ಇನ್ನೆಡಕ ಉಳ್ಳಿ ಬೆಳೆದಿವಿ ಸರ್, ಉಳ್ಳಿ ಈ ನವಣಿ ಬೆಳೆ ಹಾರ್ವೆಸ್ಟ್ ಬರೋ ಮೂಮೆಂಟ್ ರೀ, ಅದ್ರಾಗ ಉಳ್ಳಿ ಬೆಳೆ ಇತ್ತು ಬರತ್ ಸರ್, ಉಳ್ಳಿ ಹಾಕಿವಿ ಹಾಕಿವಿ ಸರ್, ಬಂದವ್ರಿ ನಮ್ಗೆ, ಆಮೇಲೆ ಎಲ್ಲಾರು ಒಂದೊಂದು ಬುಡ್ಡಿ ಆಗ್ಲು ಹಾಕತ್ತಾ ಮಳೆ ಆತಂದ್ರ ಉಳ್ಳಿ ಕಿತ್ಕೊಂಡಿರು, ಇದಕ್ಕಂದ್ರ ನಾವು ದನಕ್ ಮೇಯಕ ಅಥವಾ ಕುರಿ ಮೇಯಕ ಉಳ್ಳಿ ಒಂದೊಂದ್ ಎರಡೆರಡು ಬುಡ್ಡಿ ಆಗಿ ಕುರಿ ಮೇಯ್ದವ್ರು, ನಮ್ಮ ಸ್ವಲ್ಪ ಕುರಿ ಅದಾವು. ಇಲ್ಲ ನಾವು ಕಟಾವ್ ಟೈಮ್ ಅಲ್ಲಿ ಇದು ಕಟಾವ್ ಆಗ ಮೂಮೆಂಟ್ ರೀ, ಆಗ ಮೂಮೆಂಟ್ ನೋಡ್ರಿ, ಅವಾಗೇನ್ ಹೊಲ ಲಾಸ್ಟ್ ಎಂಡಿಗ್ ಅಲ್ರಿ, ಒಳ್ಳೆ ಹಾಕಿದ್ರು ಪೀಕ್ ಬರೋ ಮೂಮೆಂಟ್ ಏನ್ ಇರ್ಗಲ್ಲರಿ, ಸುಮ್ನೆ ಉಳ್ಳಿ ಹಾಕ್ಬಿಡಲ್ರಿ, ಹಾಗೆವ್ರಿ ನಮ್ಮ ಅವು ಒಂದ್ ಚೀಲ ಒಂದೂವರೆ ಚೀಲ ಹಿಂಗ್ ಸ್ವಲ್ಪ ಹೊಲಕ ನವಣಿ ಎಷ್ಟೈತೆ ಅಷ್ಟು ಹಾಕಿನಿ ಅಂದ್ರ ನವಣಿ. ಅಂದ್ರೆ ಈಗ ತೊಗರಿಯಲ್ಲಿ ಜೋಳದಲ್ಲಿ ಬೆಳೆದ ಹಾಗೆ ಮಿಶ್ರ ಬೆಳೆ ಏನು ಬೆಳಿಲಿಕ್ಕೆ ಕಟಾವ್ ಆಗೋಕ್ಕಿಂತ ಮುಂಚೆ ಅನ್ನೋದೇನ್ರಿ, ತೆನಿ ಬಿಸ್ತಿ ಅಂದ್ರೆ ಹಾಕ್ಬೋದ್ರಿ ನಾವು ಉಳ್ಳಿನ. ಈಗ ಮಾರುಕಟ್ಟೆಯಲ್ಲಿ ಸಿರಿಧಾನ್ಯಗಳಲ್ಲಿ ಬೇಡಿಕೆ ಜಾಸ್ತಿ ಇದೆ. ಹೌದು ಸರ್, ನೀವು ಹಾರ್ಕ ತಗೊಳ್ಳಿ, ಊದಲು ತಗೊಳ್ಳಿ, ಬರಗು ತಗೊಳ್ಳಿ, ನವಣಿ ತಗೊಳ್ಳಿ, ರಾಗಿ ತಗೊಳ್ಳಿ, ಎಲ್ಲದಕ್ಕೂ ಬೇಡಿಕೆ ಇದೆ. ಹೀಗಾಗಿ ನವಣಿಯನ್ನ ಬೆಳೆಯುವ ಪ್ರಮಾಣ ಹೆಚ್ಚಾಗ್ತಾ ಇದೆಯಾ? ಈಗ ಆಲ್ಮೋಸ್ಟ್ ಆಲ್ ಇಲ್ಲಿ ನಮ್ ಕಡೆಗಂತ ಈಗ ಹೆಚ್ಚನ್ನು ಬೆಳಕತ್ತಾರ ಸರ್, ನಾವು ಪ್ರೋತ್ಸಾಹನ ಕೊಡಿಸ್ದಾಗಿದ್ದ ಒಂದು ಆಮೇಲೆ ಆಗ್ಲಾರ್ದಾರು ಬೆಳೆದಾರ್ರಿ, ನಮ್ಗಂತ ಪೂರ್ವದಲ್ಲಿ ಆರ್ಕ ಬರಗ ನೀವು ನೋಷ್ಟು ಊದಲು ಇದನ್ನೆಲ್ಲ ಬೆಳೆದಾರ ಸರ್, ಈಗ ಮಳೆಗಾಲ ಕಮ್ಮಿ ಆಗೋಲ್ಲ ಸರ್, ಆರ್ಕ ನನ್ನ ಉಂಡಿನ್ರಿ, ನಾವು ಉಂಡಿವಿ, ನಾವು ಇದ್ದೀನ್ ಸಣ್ಣದಂದ್ರ ಬಟ್ ಉಂಡಿವಿ, ಈಗ ಮಳೆ ಈಗ ಆಗ್ಲಾರ್ಕ ಆಗಲ್ಲ ಸರ್ ಈಗ ನಮ್ ಕಡೆ. ಅಲ್ಲ, ನೀವು ತುಂಬಾ ವರ್ಷಗಳಿಂದ ನವಣಿ ಬೆಳೀತಾ ಇದ್ದೀರಿ? ಹ್ಞೂ ಸರ್. ನವಣಿಯಲ್ಲಿ ಸಮಸ್ಯೆಗಳೇನು? ಏನಿಲ್ಲ ಸರ್, ಅದಕ್ಕೆ ರೋಗ ಬರಗಲ್ರಿ ಸರ್, ರೋಗ ಅಂತೂ ರೋಗ ಇಲ್ಲ ಸರ್, ರೋಗ ಇಲ್ರಿ. ಬೆಳವಣಿಗೆ ಮಾಡೋ ಮುಂದೆ ಸರ್ ಗುಣಮಟ್ಟದಲ್ಲಿ ವ್ಯತ್ಯಾಸ ಆಗ್ಬೋದ? ಏನಾಗಲ್ಲ ಸರ್, ನಾವು ಗುಣಮಟ್ಟ ಅನ್ನಕ್ಕೇನು, ಗೊಬ್ಬರ ಹಾಕಿದ್ರೆ ತಿಪ್ಪೆ ಗೊಬ್ಬರ ಹಾಕ್ಬಿಟ್ಟಿರ್ತೀರ, ಕೊಟ್ಟಿಗೆ ಗೊಬ್ಬರ ಈಗ ಹೊರ ಹೊಲ್ಕ್ ಹಾಕ್ಬಿಟ್ಟಿರ್ತೀವಿ, ಬಿತ್ತನೆ ಮಾಡಿಬಿಟ್ರೆ ಮುಗಿ ಸರ್. ಗುಣಮಟ್ಟ ಅನ್ನಕ್ಕೇನೆ ಕಮ್ಮಿನೇ ಅಲ್ರಿ, ಕ್ವಾಲಿಟಿನ ಕ್ವಾಲಿಟಿ ಚೆನ್ನಾಗಿ ಬರ. ಹ್ಞೂ, ಏನ್ರಿ ತೆನಿ ಬಿಚ್ಚ ಮುಂದೆ ಮಳಿ ಹೋತಂದ್ರೆ ಜೋಳ ಆಗತ್ತೆ ಸರ್, ಇದು ಒಂದು ಸತ್ಯ. ಓಹೋ, ಕಾಳು ಕಟ್ಟ ಮುಂದ್ರೆ ಮಳಿ ಹೋತು ಅಂದ್ರೆ ಜೋಳ ಆಗ್ಬಿಡುತ್ತೆ, ಜೋಳ ಆಗತ್ತೆ ಆ ಟೈಮಲ್ಲಿ. ಮಳೆ ಬೇಕು, ಮಳೆ ಬೇಕು ಸರ್. ಮಳೆ ಆಗಾಗ ತೆನೆಯಾಗ ಸಿಂಗ್ ಬಗ್ಗೆ ಕೊಳ ಬಗ್ಗೆ ಮುಂದ ತೆನೆಯಾಗ ನೀರು ಇಳಿಬೇಕು ಸರ್. ಅವಾಗ ಮಳೆ ಇರ್ಬೇಕಂತ ಮಳೆ ತೆನೆಯಾಗ ನೀರು ಇಳಿದಂಗಲ್ಲ ಕಾಳು ಕಟ್ಟತ್ ಸರ್, ಪಿಟಿ ಪಿಟಿ ಅನ್ನ ಕಾಳು ಆಗತ್ರಿ, ಅವಾಗ ಕ್ವಾಲಿಟಿ ಇದ್ದೇ ಇರ್ತ್ರಿ. ಈ ಅನುಕೂಲ ಇದೇನಾ ಈಗ ಪರಿಸರದಲ್ಲಿ? ಅವಾಗ ಮಳೆ ಆಗ ಸೀಜನ್ ಅಸಲಿ ಮಳೆಗೆ ಆಗ್ತದೆ ಸರ್, ನಾವು ಅಸಲಿ ಮಳೆಗೆ ಹಸನಾದಾಗ ಹೊಲ ಬಿತ್ತು ಅಂತ ಹೇಳಿ ಅವಾಗೆಲ್ಲ ಹೊಲ ಸ್ವಚ್ಛ ಇಟ್ಕಂತ ಮಳೆ ಅದು ಬಿತ್ತಿ ಒಂದು ತಿಂಗಳಿಗೆ ಅಶ್ವಿನಿ ಮಳೆ, ಅಶ್ವಿನಿ ಮಳೆಗೆ ಹಸನಾಗಿ ಹೊಲ ಅವಾಗ ಇದನ್ನ ಬಿತ್ತೋದು. ಹ್ಞೂ ಸರ್, ಮುಂದೆ ಹಾಕಿದ್ರೆ ಸ್ವಲ್ಪ ಮಳೆ ಇದಾಗ್ಬಿಡ್ತಾವು, ಹಿಂದೆ ಹಾಕಿದ್ರೆ ಮತ್ತೆ ಲಾಸ್ಟ್ ಇದಾಗ್ಬಿಡ್ತಾರೆ. ಬಟ್ ಆ ಮಂತ್ನಾಗ ಆಗ್ತದೆ ಸರ್, ಒಂದ್ ವಾನ ಹೊಲ ಹೆಚ್ಚು ಕಮ್ಮಿ ಬಿಟ್ಟು ಮುಂಗಾರಿಗೆ ಸೂಕ್ತ ಇದು. ಹ್ಞೂ ಸರ್, ಅವಾಗ್ರೆ ಮುಂಗಾರಿಗೆ ಸೂಕ್ತ ಸರ್. ರೋಗಗಳು ಇಲ್ಲ? ಇಲ್ಲ ಸರ್, ಇತ್ತಿತ್ತಲಾಗಿ ಇಲ್ಲಿ ಮತ್ತೆ ನಮ್ ಈಗ ರೀಸೆಂಟ್ ಆಗಿ ನೋಡಿದ್ರೆ ಅಂದ್ರೆ ಸರ್, ಈ ಬ್ಯಾಸಿಗೆಗ ನಮ್ಮೂರ್ ಮಾಹಿತಿ ಕೊಟ್ಟು ನೀರಾವರಿಗೆ ಹಾಕ್ಸಿವಿ ಸರ್, ಈಗ ಭಾರಿ ರಿಸಲ್ಟ್ ರೀ, ನೀರಾವರಿ ಬೆಳಿಬೋದು. ಹ್ಞೂ, ಏನು ತೊಂದರೆ ಇಲ್ಲ ಸರ್. ಜೋಳದ ಮುರಿ ಹೆಂಗ್ ಬಿಡ್ತೋ ಸರ್, ಹಂಗತ್ತಿ ಬಿಟ್ಟು ಬುಕ್ಕ ಕಟ್ಟಿ ಗೊಬ್ಬರ ಕಲ್ಸ್ಕೊಂಡು ಹಾಕ್ಬಿಟ್ಟು, ಊರ್ಸೋದ ಏನಿದೆ ಇಲ್ಲ ಅಲ್ರಿ, ಒಣ ನೆಲದಾಗ ಬೀಜ ಕಟ್ಟಿ ಹಾಕ್ಬಿಡೋದು, ಮ್ಯಾಲ ನೀರು ಹಾಯಿಸ್ಬಿಟ್ಟ ಸರ್, ಬೆಳ್ದಾದ್ರಿ ಈಗ ನಡಮಟ ಆಯ್ತು ಸರ್. ಈಗ ಕೊಯ್ಲಿಕ್ ಬಾತ್ರಿ, ಮಳೆ ಮಾಡಿ ನೋಡಿ ಕೊಯ್ದು ಬಿಡ ಅಂತ ಹೇಳಿವ್ರಿ ನಾವು, ಅಂದ್ರೆ ಬೋರ್ ನೀರಿನಲ್ಲೂ, ಬೋರಿ ನೀರಿನಲ್ಲಿ ಬೆಳೆದ ಸರ್. ಅದಕ್ಕೂ ಕೂಡ ನಮ್ಮ ಕೃಷಿ ಇಲಾಖೆ ವತಿಯಿಂದ ಕರ್ಕೊಂಡ್ ಬಂದು ತೋರಿಸಿವಿ ಸರ್, ಅವ್ರು ಅವೆಲ್ಲ ನೀರಾವರಿಗೂ ಬೆಳಿಬಹುದು ನಾವಂತೆ. ಹೊರ ಜಮೀನ್ಗಂತೂ ನೀರಾವರಿ ಇಳಿ ಎಷ್ಟು ಹೆಚ್ಚಿಗೆ ಕೊಟ್ಟಾನ ಸರ್, ಈಗ ಇಳುವರಿ ಜಾಸ್ತಿ ಜಾಸ್ತಿ ಬಂದ ಸರ್. ಈಗ ವಾಣಿಜ್ಯ ಬೆಳೆಗಳು ಅಂತ ಏನು, ಮೆಕ್ಕೆಜೋಳ, ಕಬ್ಬು, ಹತ್ತಿ ಇತರದ ಬೆಳೆಗಳಿಗೆ ಹೋಲಿಕೆ ಮಾಡಿದ್ರೆ ನೆವಣಿ ಆ ಬೆಳೆಗಳಷ್ಟೇ ಹಣಕಾಸಿನ ನೆರವನ್ನು ಕೊಡುತ್ತಾ ಬರುತ್ತೆ ಸರ್? ಈಗ ಯಾಕಂದ್ರೆ ನಮ್ಗ ಇದಕ್ಕೆ ಅಷ್ಟು ಖರ್ಚ್ ಅದ ಸರ್, ಈಗ ನೀರಾವರಿ ಬೇಕು, ಎಣ್ಣೆ, ಗೊಬ್ಬರ, ಆಳು, ಇಷ್ಟೆಲ್ಲ ಖರ್ಚ್ ಅದ ಸರ್. ಖರ್ಚು ಕಮ್ಮಿ ಸರ್, ಖರ್ಚು ಕಡಿಮೆ ಅನ್ನೋದೇ ನಿಮಗೆ ಲಾಭ. ಹ್ಞೂ ರೀ, ಲಾಭ. ಈಗ ಲೇಬರ್ ಕಳೆ ತೆಗಿಯಕ್ ಮನೆಯೆಲ್ಲ ತಕೊಂಡ್ಬಿಡ್ತೇವೆ ಸರ್, ಸ್ವಲ್ಪ ಕಮ್ಮಿ ಇರ್ತದೆ. ಅದು ಕಸ ಹುಟ್ಟಕ್ ಚಾನ್ಸ್ ಇರ್ಲಾರ್ದಂಗ ಬಿತ್ತಿರ್ತೀವಿ ನಾವು, ಬಿಡುವಿರ್ಲಾರ್ದಂಗ ಸೈಡ್ ಆರೋಗ್ಯದ ಮಗ್ಲ ಮನೆ ನಿರ್ವಹಣೆ ಏನಿಲ್ಲ, ಏನ ನಡ್ ಕರಿ ಬಿಡ್ತವಲ್ಲ ಸರ್ ಕಸನ, ಗಡ್ಡೆ ಕುಂಟಿ ಹೊಡೆದು ಬಿಡ್ತೇವೆ ನಾವು, ಎಡೆ ಕುಂಟಿ ಗಡ್ಡೆ ಕುಂಟಿ ಅಂತವಲ್ಲ. ಯಾವ ಹಂತದಲ್ಲಿ ಎಷ್ಟು ಸಲ ಆಗ್ಬೇಕು? ಎರಡ್ ಸಲ. ಈಗ ಹುಟ್ಟಿ ಒಂದ್ ಗೇಣ ಮೇಲೆ ಆಗಿಂದ ಒಂದ್ ಬರ್ತದೆ ಸರ್, ಅವಾಗ ಆರಿ ಬಿಡ್ತೇವೆ. ಒಂದೊಂದ್ ಇದ್ರೆ ಸಣ್ಣ ಕಸ ಕಿತ್ಕೊಂಡ್ ಬಿಡ್ತಾರೆ, ಒಂದೊಂದ್ ಸ್ವಲ್ಪ ಅದಕ್ಕೆ ಬಡ್ಡಿ ಮಣ್ಣು ಕಟ್ಟಂಗ ಒಂದ್ ಸ್ವಲ್ಪ ಏನಾರ ಸುತ್ತಿಗೆಂತ ಹೊಡೆದು ಬಿಡ್ತಾರೆ, ಮುಚ್ಚಿದ್ದು ಬೀಜ ಪಸಲ್ ಮುಚ್ಕೊಂಡ್ ಬಿಡ್ತಾರೆ, ಬಡ್ಡಿಗೆ ಅಷ್ಟೇ ಮಣ್ಣು ಉಳ್ಕೊಂಡ್ಬಿಡ್ತಾರೆ, ಬಡ್ಡಿ ಮಣ್ಣು ಬಿದ್ದಿನ ಕಸ ಬೀಳಾಗಲ್ಲ ಸರ್ ಅಷ್ಟೇ, ಅಲ್ಲಿ ದಬ್ಬ ಹಾಕ್ಬಿಡ್ತಾರೆ ಸಾಲಿಗೆ, ಒಳಗಿರೋದ್ ನೆರಳು ಆಗ್ಬಿಡ್ತಾರ್ರಿ, ಕಸ ಬರೋಂಗಿಲ್ಲ. ಒಂದ್ ಎರಡ್ ಮೂರ್ ಸಲ ಗಡೆ ಹೊಡೆದ್ರೆ ಸರ್? ಎರಡ್ ಸಲ ಅಂತ ಹೊಡಿತೇವೆ ಸರ್ ನಾವು, ಹೊಲ ಕಸ ಅಂದ್ರೆ ಮೂರ್ ಸಲ ಅನ್ರಿ, ಮತ್ತೆ ನಡೀತೈತ್ರಿ ಅಂತ ಹೊಡಿದ್ರೆ. ಕಳೆ ನಿರ್ವಹಣೆ ಸಮಸ್ಯೆ ಇಲ್ಲ? ಸಮಸ್ಯೆ ಇಲ್ಲ ಸರ್. ಈಗ ಇವು ವಾಣಿಜ್ಯ ಬೆಳೆಗೆ ಏನ್ರಿ, ಅವಕ್ಕ ಕೀಟನಾಶಕ ತರಬೇಕು, ಗೊಬ್ಬರ ಕಟ್ಟಬೇಕು, ಅವೆಲ್ಲ ಹತ್ತಿ ಗಿತ್ತಿ ಬಿಡಿಸೋದು, ಅದು ಬಹಳ ಖರ್ಚು ರೀ, ಲೇಬರ್ ಒಂದು ತೊಂದ್ರೆ. ಸುಮ್ಮನೆ ಅವನ್ನೆಲ್ಲ ಮಾಡಿ ಲಾಸ್ ಆಗಿರ್ರಿ ನಾವು, ನೀರಾವರಿಗೆ ಹಾಕಿ ಹತ್ತಿ ಹಾಕಿ ಲಾಸ್ ಆಗಿರೋ, ಒಂದ್ ವರ್ಷ ಬಿಟ್ಬಿಟ್ಟಿರೋ ನಡುವೆ. ಅದೇ ಬರುತ್ತಂದ್ರೆ ನೆವಣಿ ಮಾರಾಟ ಮಾಡಬೇಕು ಅಂದ್ರೆ ಸಾಮಾನ್ಯವಾಗಿ ಅಂಗಡಿಗೆ ಎಲ್ಲ ಹೋಗ್ತಾರೆ, ಎಪಿಎಂಸಿ ತಗೊಳ್ತಾರೆ ಅಂತ ಇಟ್ಕೊಳ್ಳಿ, ಅಂಗಡಿಯಲ್ಲೇ ಹೆಚ್ಚಾಗಿ ರೈತರು ಹೋಗ್ತಾರೆ, ಸ್ವಲ್ಪ ಇರ್ತದೆ ಅಂತ ಹೇಳಿ, ಅಲ್ಲಿ ಬೆಲೆ ಚೆನ್ನಾಗಿ ಸಿಗ್ತದ ಅಥವಾ ಪ್ರತ್ಯೇಕವಾಗಿರ್ತಕ್ಕಂತ ಮಾರುಕಟ್ಟೆಗಳು ಇದಾವ ಹೇಗೆ? ಪ್ರತ್ಯೇಕವಾದ ಮಾರುಕಟ್ಟೆ ಏನಿಲ್ಲ ಸರ್, ನಾವು ಅಂಗಡಿಗೆ ಹೋಗಿಂದೇನ ಮಾರಿದ್ರು ಅವ್ ಚುಣಾಗ, ಈಗ ಎಪಿಒ ಕಳಿಸಿದ್ರು. ಈಗ ನಾವು ನಮ್ಮ ಎಫ್ಒ ಇದಕ್ಕ ರಾಯಚೂರಿಗೆ ಇದು ಕಳಿಸಿದ್ರೆ ನಮ್ಮನ್ನ ಕೃಷಿ ಇಲಾಖೆ ವತಿಯಿಂದ ಆ ನೆವಣಿ ಮಿಷನ್ ನೋಡ್ಕೊಂಬರಕ್ ಹೋಗಿದ್ದೇವ್ರು, ಅಲ್ಲಿಗೆ ಬೇಕಾದ್ರೆ ನೆವಣಿ ಕಳ್ಸ್ರಿ ನೀವು ಅಂತ ಹೇಳಿದ್ರಿ ಅವ್ರು, ನಿಮ್ಗೆ ಅಕ್ಕಿ ಮಾಡಿ ಕೊಡ್ತೀವಿ ನೆವಣಿ ಕಳ್ಸ್ರಿ ಅಂತ ಹೇಳಿದ್ರು. ಅಲ್ಲಿ ನೆವಣಿ ಬ್ರೆಡ್, ನೆವಣಿ ಬಿಸ್ಕಿಟ್, ನೆವಣಿ ಅಷ್ಟು ಇವನ್ ತಗೊಂಡ್ಬಂದಿದ್ದೇವ್ರಿ ನಾವು ಅಲ್ಲೆಲ್ಲ. ಇಂಥದಕ್ಕೆಲ್ಲ ನಮ್ಗೆ ಉಪಯೋಗ ಆಗುತ್ತೆ ಅಂತೇಳಿ ನಮ್ಮ ನಮ್ಮೂರು ವತಿಯಿಂದ ಒಂದು ಬಸ್ ಮಾಡ್ಕೊಂಡ ಹೋಗಿದ್ದೇವ್ರಿ ಸರ್ ಕೃಷಿ ಮೇಳಕ್ಕೆ ಹೋದಾಗ. ಇಲ್ಲೇ ನಮ್ಮ ಎಫ್ಪಿಒ ಕೊಟ್ವಿ, ನಮ್ಮ ಎಫ್ಪಿಒ ಕಡೆಯಿಂದನ ಈಗ ಬೆಂಗಳೂರಿಗೆ ಸಿರಿಧಾನ್ಯ ಮೇಳ ಇತ್ತಲ್ರಿ, ಅಲ್ಲಿಗೆ ಮಿಲಿಟ್ಸ್ಗೆ ಪ್ಯಾಕೆಟ್ ಕಳಿಸಿವಿ ಅಂತ ತಂದ್ರೆ ನೋಡ್ರಿ. ಇಲ್ಲಿಯ ನೆವಣೆ ಬೆಂಗಳೂರಿನ ಸಿರಿಧಾನ್ಯ ಮೇಳಗಳಲ್ಲಿ ಮಿಂಚಿದೆ, ಮಿಂಚೈತಿ ಅವನ್ರಿ ನಮ್ ಬೆಳೆನ ಹೋಗೈತೆ ಅಂದ್ರಿ. ಯಾಕೆ ನೀವೇ ಮೌಲ್ಯವರ್ಧಿತ ಚಟುವಟಿಕೆಗಳನ್ನ ಮಾಡಿ ಅಲ್ಲಿ ಅಂದ್ರೆ ನಮ್ಮ ಇವರು ಎಫ್ಪಿಒ ಸರ್ ಈಗ ಅಲ್ಲಿ ಮಾಡಕ ಇವ್ರು ರೈತರು ಅಷ್ಟು ಇವ್ರು ಮೇಲೆವರ್ಧನೆ ಮಾಡ್ಕೊಂಡ್ ನಾವು ಮಾಡಕ ಇನ್ನು ಸ್ವಲ್ಪ ಟೈಮ್ ಹಿಡಿತೈತೆ ಅಂದ್ರೆ, ಹಂಗಾಗಿ ಇನ್ನ ಮಾಡಿಲ್ರಿ ಸರ್, ಮಾಡ್ತು ಅಂತ ಅಂದಾರ. ಅಂದ್ರೆ ನವಣಿ ಸಂಸ್ಕರಣೆ ಮಾಡುವ ಯಂತ್ರ ಎಲ್ಲವನ್ನ ಒಂದ್ ಕುದುರೆ ಮತ್ತೆಯಲ್ಲಿ ಕೊಟ್ಟಾರ್ರಿ, ನಮ್ಮ ಉಪಯೋಗ ಇನ್ನು ಕೊಟ್ಟಿಲ್ಲ, ಕೊಡ್ತು ಅಂತ ಹೇಳ್ಯಾರ ಡಿ ಸಾಹೇಬ್ರ ಅವ್ರು ಮಾತಾಡಿದ್ರು. ಈ ನವಣಿ ಕಟಾವಿಗೆ ಬರುವಂತ ಸಂದರ್ಭದ ಒಳಗಡೆಗೆ ಅಲ್ಲಿ ರೈತರು ಏನು ಎಚ್ಚರಿಕೆ ಕ್ರಮ ವಹಿಸಬೇಕು, ಏನು ಸಮಸ್ಯೆ ಬರಬಹುದು, ಅಥವಾ ಮಣ್ಣು ಇನ್ನು ಈ ತರ ಮಿಕ್ಸ್ ಆಗ್ಲಾರ್ದಂಗೆ ಸರಿಯಾಗಿ ಹೇಗೆ ಅದನ್ನ ಒಕ್ಕಣೆ ಮಾಡಬೇಕು? ಅದು ಒಕ್ಕಣೆ ಮಾಡಕಂದ್ರೆ ಸರ, ಮಳೆ ಮೋಡ ವಾತಾವರಣದಾಗ ಕೊಯ್ ಬಾರ್ದು ಸರ್, ಇರಿ ಬೀಳಿಸ್ತತಿ. ಆಮೇಲೆ ಹಸಿ ಮಣ್ಣು ಕೊಯ್ಯ ಹೊತ್ತಿನಾಗ ಹಸಿ ಇತ್ತಂದ್ರ ಬಡ್ಡಿ ಕಿತ್ತಿ ಮಣ್ಣು ಕಲಿತೆ ಸರ್. ಸ್ವಲ್ಪ ವಾತಾವರಣ ಒಣಗಿದ್ದಾಗ ನೋಡಿ ಕೊಯ್ಕೊಂಬಿಡಬೇಕು ಸರ್. ಹೋದ್ ನಾವು ಗೂಡರ ಕಟ್ಲಿ ಅಥವಾ ಬಣಿವಾರ ಹಾಕಿ ನಮ್ಮ ಸೇಪಿಗೆ ಆಳೆ ಚೀಲ ಹಾಸಿ ಬರ್ಕ ಹಚ್ಚಿ ಸೀದಾ ಸೀಡ್ ಕಟ್ಟಿ ಇಟ್ಕೊಂಬಿಡಬೇಕು ಸರ್. ಅವೆಲ್ಲ ಕಣದಲ್ಲೇ ಇದು ಕಣದಲ್ಲೇ ರಾಶಿ ಮಾಡ್ಕೊಂಬಿಡುದು ಸರ್. ಸಜ್ಜಿ ಆದ್ರೂ ನಾವು ಅವಾಯ್ಡ್ ಮಾಡಿವ್ರಿ, ನಮ್ಮ ಊರಾಗ ಒಬ್ಬೊಬ್ರ ರೋಡ್ ಹಾಕಿದಾರ ಬೈತೀವ್ರಿ ನಾವು. ನಾವು ನಮ್ ಸೇರ್ಕ ಬರ್ಗಲ್ರಿ ಸರ್. ಚಿಕ್ಕ ಕಾಳದು ಆಗ್ಲಾರ್ದ್ರ ನಾವು ಎತ್ತು ಕಣಕ್ ಹಾಕಿ ಇದ್ ಮಾಡ್ತಾರ. ಸೊ ಅಷ್ಟು ಎಚ್ಚರಿಕೆ ಕ್ರಮ ಅನುಸರಿಸಿದ್ರೆ ಸಾಕು. ಅಷ್ಟು ಒಬ್ಬ ಸಾಮಾನ್ಯ ರೈತ ನವಣಿಯನ್ನ ಉತ್ತಮ ಬೆಲೆಗೆ ಮಾರಾಟ ಮಾಡ್ಕೋಬೇಕು ಅನ್ನೋದಾದ್ರೆ ಏನ್ ಮಾಡ್ಬೇಕು? ಈಗ ಮತ್ತೆ ನಾವು ಹೇಳಿದಾಗ ನಮ್ಮ ಇದಕ್ಕ ಕಳ್ಸಪ್ಪ ಅಂತ ಅಂದಿವಿ ಸರ್. ನಾವು ನೋಡೋಣ ಅಂತ ಹೇಳಿ ಕಳ್ಸ್ಯಾರಿ ಒಂದಿಷ್ಟು, ನಾವು ಕಳ್ಸಿವ್ರಿ ರೈತರು. ಬೇರೆ ಎಲ್ಲಾದ್ರೂ ಹೆಚ್ಚು ಬೆಲೆ ಸಿಕ್ಕುವ ಸಾಧ್ಯತೆಗಳು ಇರ್ತಾವ? ಎಲ್ಲಿ ಕೇಳಿದ್ ಸರ್ ನಾವು, ಈಗ ಅದ ಕೇಳಿದ್ದ ರೈತರು. ಈಗ ಸದ್ಯಕ್ಕೆ ನಿಮ್ಮಲ್ಲಿ 4-5 ಸಾವಿರ ಇರ್ಬೋದು ಸರ್ ಅಷ್ಟ. ನಾವು ಒಂದಿಷ್ಟು ಉಳಿಸ್ಕೊಂಡೇವ್ರಿ ಕ್ವಿಂಟಲ್. ಒಂದ್ ಎಕರೆಗೆ ಖರ್ಚು ಎಷ್ಟು ಬರ್ತದೆ ನವಣಿ ಬೆಳೆಯೋದಕ್ಕೆ? ನಾವು ಖರ್ಚು ಅಂದೇನು ಇಮೇಜ್ ಮಾಡಿಲ್ಲ ಸರ್. ಮನಿ ಬೀಜ್ರೆ 2 ಸೇರ್ ಬಿತ್ತಿವ್ ಅನ್ಕೊಳ್ರಿ, ಎರಡ್ ಸೇರ್ ಹೋದ್ರೆ ಬಿತ್ತಕ್ಕ ಗಳೆ ಹೋದ್ರೆ ಖರ್ಚು, ನಡುವೆ ಕಳೆ ನಿರ್ವಹಣೆ ಒಂದ್ ಆಳ ಹಚ್ಚಬಹುದ್ರ ಅಷ್ಟ, ನೋಡಕ್ ಎರಡ್ ಸತೆ ಗಡ್ಡೆ ಹೊಡಿತೀವ್ರಿ. ಕೊಯ್ಯಕ ಒಂದೆರಡ್ ಕಾಳು ಮಾಳಿ ಮಾಡಿ ನೋಡ್ಕೊಂಡ್ ಒಂದೆರಡ ಜಲ್ದಿ ಕೊಯ್ಕೊಂಬಿಡುವ ನಾವು. ಹೊತ್ತು ಒಂದೇ ದಿನದಾಗ ಕೋದು ಗೂಡ್ ಹಾಕದ್ ಮಾಡೋಣ ಅಂದ್ರೆ ಒಂದ್ ಆಳು ಜಾಸ್ತಿ ಕೇಳ್ಬೇಕು. ಅಷ್ಟು ಬಹಳ ಆಯ್ತು ಸರ್, ಅದ 8-10 ಸಾವಿರ ಇರ್ಬೋದು ಸರ್. ಅಷ್ಟಾಗ್ಬೋದು, ಅಷ್ಟು ಖರ್ಚು ಮಾಡಿದ್ರೆ ಸಾಕು. ಒಂದು ಎಕರೆಗೆ ಎಷ್ಟು ಇಳುವರಿ ಬರುತ್ತದೆ? ಇಳು ಮತ್ತೆ ಅವಾಗ ತೆನಿ ಮುಂದ ಕಾಳು ಕಟ್ಟಿದ್ವು, ಚೆನ್ನಾಗಿ ಕಟ್ಟಿದ್ವು ಅಂದ್ರೆ 4-5 ಚೀಲ ಹಿಂಗ್ ದೊಡ್ಡ ಚೀಲ ಹಾಕ್ಯಾವ ಸರ್. 5 ಕ್ವಿಂಟಲ್ ಐದು ಕ್ವಿಂಟಲ್ ಆದ್ರೆ 4-5 ಸಾವಿರ ರೂಪಾಯಿ ಇರ್ತದ? ಹ್ಞೂ, ಅಷ್ಟೇ ಮಿನಿಮಮ್ ಸಿಕ್ಕ ಸಿಗುತ್ತೆ. ಒಂದು 25,000 ರೂಪಾಯಿ ಆದಾಯ ಬರ್ತದೆ ಪಟ್ಟಿ ಆಗಿದ್ದೆ. 8-10 ಸಾವಿರ ರೂಪಾಯಿ ತೆಗಿಬಹುದು. ಸೊ ಒಂದು 15,000 ರೂಪಾಯಿ ಉಳಿತಾಯ. ಮತ್ತೆ ನಮ್ಗೆ ದನ ಕುಲ್ ಬೇಕಲ್ಲ ಸರ್, ಅದರದ ದೊಡ್ಡ ರೊಕ್ಕ. ಈಗ ದನಗಳಿಗೆ ಚಜ್ಜಿ ಸಪ್ಪಿ ಮೆಕ್ಕೆಜೋಳ ಸಪ್ಪಿ ತಿನ್ನಗಲ್ಲ ಸರ್. ನವಣಿ ಹುಲ್ಲು ಅಂದ್ರೆ ಬೇಕಾದಂಗ ತುಪ್ಪ ತಿಂದಾಗ ತಿಂತಾರೆ ದನಗಳು. ಅಂದ್ರೆ ರೈತರು ಈ ತರದ ಬೆಳೆಗಳನ್ನೆಲ್ಲ ಬೆಳೀತಾ ಇದ್ದಿದ್ದು ತಮ್ಮ ದನಕರುಗಳಿಗೂ ಮೇವಾಗಬೇಕು. ಹೊರಗಡೆ ಮೇವು ತಂದ್ರೆ ತುಂಬಾ ಕಾಸ್ಟ್ಲಿ ಆಗ್ತದೆ. ಅದನ್ನ ಎಲ್ಲಿ ತರಕ್ ಸಿಗಲ್ಲರಿ, ಹುಲ್ಲು ಯಾರು ಕೊಡ್ತಾರೆ? ಬೆಳೆದ ನೀವು ನವಣಿ ತಗೊಂಡ್ ನಮ್ಗೆ ಹುಲ್ ಕೊಡ್ರಿ ಅಂದ್ರೆ ಕೊಡಲ್ರಿ, ಬಂಗಾರ ಕೊಟ್ಟಂಗ್ರಿ. ಈಗ ಇರೋದ ಸಿಚುವೇಶನ್ ಹಂಗೈತ್ರಿ. ಈಗ ಎಷ್ಟೋ ಆಗಿಲ್ಲ ಬೆಳಿ ನವಣಿ ಕಮ್ಮಿ ಬೆಳಿ ಅಂದ್ರೆ 5 ಚೀಲ ಆಗೋದು 2 ಚೀಲ ಆಗೈತೆ ಅಂತೇಳಿ. ಅದು 2 ಚೀಲ ಆಗೈತೆ ಅಂದ್ರೂ 10 ಚೀಲದ ವ್ಯಾಲ್ಯೂ ಅಷ್ಟು ಮೇವಾಗೈತೆ. ಹಾಗಾಗಿ ದನಕರುಗಳು ಇರುವಂತ ರೈತರು ಅದನ್ನ ಅವಲಂಬನೆ ಆಗ್ಯಾರ. ನಾನು ಹೇಳಿನ್ರಿ ಅವ್ರಿಗೆ, ನಾನು ಹಾಕ್ತೇನ್ರಿ ಆಲ್ಮೋಸ್ಟ್ ಅಲ್ಲ. ನನಗ ನವಣಿಲಿದ್ದಾನ ಒಳ್ಳೇವ್ರಿ, ಅವ್ರು ಹೇಳಿದ ರೈತರು ಹಾಕ್ಯಾರ. ನಾ ಕೃಷಿ ಇಲಾಖೆಯಿಂದ 1.5 ಕೆಜಿ 2 ಕೆಜಿ ಪ್ಯಾಕೆಟ್ ರೀ ಕೊಟ್ಟಾರ್ರಿ ನಮ್ಗೆ ಅವ್ರಿಗೆ. ಅವರು ಬೆಳೆದಾರ್ರಿ, ನೀವು ಮಾರ್ಕೆಟ್ ಎಲ್ಲಾರ ಮಾರ್ಕೆಟ್ ಅಂತ ಹೇಳ್ಯಾರ್ರಿ ಅವ್ರು. ಮತ್ತೆ ಅಂಗಡಿಗೂ ಕಳಿಸ್ರಿ, ತಾವು ಯೂಸ್ ಮಾಡ್ತೀವಿ ಅಂತ ಹೇಳ್ಯಾರ್ರಿ, ಮಾಡ್ತಾರ ಬಿಡ್ತಾರ. ಮತ್ತೆ ದನಕರುಗಳು ಎಷ್ಟಿದಾವೆ? ನಮ್ಮ 2 ಎತ್ತು 2 ಕರ ಅದ ಸರ್. ಅಷ್ಟು ಅಂದ್ರೆ ಹೈನುಗಾರಿಕೆ ಇದೆಯಾ? ಇಲ್ರಿ, ಹೈನುಗಾರಿಕೆ ಇಲ್ಲ ಸರ್. ಇಷ್ಟು ದನಕರುಗಳ ಕೊಟ್ಟಿಗೆ ಗೊಬ್ಬರ ನಿಮ್ಮ ಹೊಲಕ್ಕೆ? ನಮ್ಮ ಹೊಲಕ್ಕೆ ಸಾಕಾಗ್ತದ? ನಮ್ಗೆ ಖರೀದಿ ಮಾಡ್ಬೇಕಾಗ್ತ ಇಲ್ರಿ, ಖರೀದಿ ಮಾಡಲ್ರಿ. ಕುರಿ ಅದಾವ್ರಿ ಒಂದ್ ಸ್ವಲ್ಪ, ನಮ್ಮ ಅಕ್ಕಾರು ನಮ್ಮ ಕುರಿ ಅದಾವ್ರಿ. ನಾವ್ ಒಂದ್ 20 ಕುರಿ ಹಾಕವ್ರಿ, ಅವ್ರು ಕಾಯ್ತಾರ್ರಿ. ಅದ್ರದಿಷ್ಟು 4 ಗಾಡಿ ಬರ್ತೈತ್ರಿ ಗೊಬ್ಬರ. ಎತ್ತಿಂದ ಒಂದ್ 2-3 ಗಾಡಿ ಹಾಕತ್ರಿ, ಒಂದ್ 6-7 ಗಾಡಿ ಈ ಪಟ್ಟಿ, ಈ ವರ್ಷ ಮುಂದಿನ ವರ್ಷ ಈ ಪಟ್ಟಿಗೆ ಹಿಂಗತಿ ಹೊಲ ವರ್ಷ ತುಂಬಿಸ್ಕೊಂತೀವಿ ನಾವು ವರ್ಷ ಒಂದ್. ನವಣಿ ಉತ್ತಮ ಬೆಳೆ ಬರಬೇಕು ಅನ್ನೋದಾದ್ರೆ ಏನೇನು ಗೊಬ್ಬರಗಳನ್ನ ಕೊಡ್ಬೇಕು, ಯಾವ ಕಾಲಕ್ಕೆ ಕೊಡ್ಬೇಕು? ಈಗ ಏನ್ ಸರ್ ಬಿತ್ತ ಗೊಬ್ಬರ ಬಂದೈತಲ್ಲ, ಅದನ್ನ ಆಂಗ್ಲಾಗ್ಲಿ ಬೇಸ್ ಉಟ್ಲಿ ಅಂತೇಳಿ DAP ಕಲ್ಸ್ಕೊಂಡ್ ಬಿತ್ತ ಬಂದಾರ್ರಿ. ನಡುವೆ ತೆನಿ ಬಿಚ್ಚ ಮುಂದ ಒಂದ್ ಚೀಲ ಯೂರಿಯಾ ಕೊಡ್ತಾರ ನೋಡ್ರಿ. ಅಲ್ಲ, ನವಣಿ ಬೆಳಿಬೇಕು ಅಂದಾಗೆ ಭೂಮಿಯ ಸಿದ್ಧತೆ ಡಿಫ್ರೆಂಟ್ ಆಗಿರ್ತದ? ಏನಿಲ್ಲ ಸರ್, ಹೊರ ಜಮೀನಿಗೆ ಈಗ ಡಿಫ್ರೆಂಟ್ ಅನ್ನಕೇನ್ರಿ, ಮಾಗಿ ಮಾಡ್ಕೊಂಡ್ರೆ ಸರಿ ರೀ, ಮೆತ್ತಗ ಬರ್ಬೇಕು ಹೊಲ. ಮಾಗಿ ಉಳಿಮೆ ಮುಂಗಾರಿ ಮಾಗಿ ಉಳಿಮೆ ಬೇಸಿ ಮಡಿಕೆ ಹೊಡ್ಕೊಂಡು ಮಿದುವಾದ್ರ ಬೇಸಿ ದಂಟ ಜುಡಸಾಯಿ ಬರ್ತದ್ರಿ. ಗೊಬ್ಬರನ ಹಾಕಿರ್ತೀವ್ರಿ, ಅದಕ್ಕ ತಿಪ್ಪಿ ಗೊಬ್ಬರ ಹಾಕಿರ್ತೀವಿ. ಅವಾಗ ಬಿತ್ತನೆ ಮಾಡಿಬಿಟ್ರೆ ಆಯ್ತು ಸರ್, ಅವಾಗ ಏನ್ ತೊಂದ್ರೆ ಇಲ್ಲ. ಬಿಸಿಲು ತಿನ್ಸಕ್ ಅವಾಗ ಏನ್ ಇರ್ಗಲ್ ಸರ್, ಮಾಗಿ ಮಾಡ್ಕೊಂಡ್ ಮಳೆಗಾಲದಾಗ ಮಾಗಿ ಆಗತ್ ಸರ್ ಅದ್ ಹೊಲ. ಈಗೇನ್ ರಂಟಿ ಹೊಡೆದು ಬ್ಯಾಸಿಗೆ ಬಿಟ್ಟು ಹಿಂಗ್ ಮಾಡ್ಕೊಳಕ್ ಇರ್ಗಲ್ಲಲ್ರಿ, ಅವಾಗ ಮಳೆ ಇರ್ಗಲ್ರಿ ಅದು ರಂಟಿ ಹೊಡೆಯಾಗ. ಒಟ್ಟಾರೆಯಾಗಿ ಈಗ ನಿಮ್ಮ ಎಫ್ ಪಿ ಒ ಕಡೆಯಿಂದ ಸಿರಿಧಾನ್ಯಗಳನ್ನ ಬೆಳೆಯೋದಕ್ಕೆ ಪ್ರೋತ್ಸಾಹ ಮಾಡ್ತಾ ಇದ್ದೀರಿ? ಹ್ಞೂ ಸರ್, ಹ್ಞೂ ಸರ್. ನೀವು ಬೆಳೀತಾ ಇದ್ದೀರಿ, ಬೇರೆ ರೈತರಿಗೂ ಹೇಳಿ. ಇದರೊಟ್ಟಿಗೆ ಅಂದ್ರೆ ರೈತರು ಈಗ ನವಣಿ ಅಲ್ದನೆ ಬೇರೆ ಬೆಳೆಗಳನ್ನ ಬೆಳೀತಾ ಇರ್ತಾರಂತೆ. ನಿಮ್ಮ ಎಫ್ ಪಿ ಓದಲ್ಲಿ ಬೇರೆ ಏನೇನು ಅನುಕೂಲಗಳಿದಾವೆ ರೈತರಿಗೆ? ನಾವು ನಮ್ಮ ಎಫ್ ಪಿ ಓದಾಗ ತಾಟ್ಬಲ್ ತರಿಸಿವ್ರಿ, ಎಣ್ಣೆ ಕ್ಯಾನ್ ತರಿಸಿವ್ರಿ ಸರ್, ಆಮೇಲೆ ಗೊಬ್ಬರ ತರಿಸಿವ್ರಿ ಒಕ್ಕೂಟದಿಂದ. ಒಬ್ಬರಿಗೆ ಆಧಾರ್ ಕಾರ್ಡ್ ಕೊಟ್ಟು ಅವ್ರ ಶೇರ್ ಹೋಲ್ಡರ್ಗೆ ಅವ್ರಿಗೆ 2 ಚೀಲ ಹಿಂಗೆ ಕೊಡ್ತಾರೆ ಸರ್. ಅದು ಮಾರ್ಕೆಟ್ ರೇಟ್ ಎಷ್ಟು ಇರ್ತದೆ ಅಷ್ಟೇ ರೀ. ಎಫ್ ಪಿ ಓಗಳ ರಚನೆಯಿಂದ ರೈತರಿಗೆ ಅನುಕೂಲವಾಗಿದೆಯಾ? ಹ್ಞೂ ರೀ, ಆಗೈತ್ರಿ. ಈಗ ಅದಕ್ಕನ ಒಂದು ನಮ್ಮೂರಾಗ ಈಗ ಒಂದು ಸುಮಾರು 50 ಜನ ಅದಾರ ಸರ್, ಈಗ ಸೇರ್ ಅದಾರ. ನಾವು ಬರ್ತೀವಿ ಅಂತಾನೆ ಹೇಳ್ಯಾರ ಸರ್. ರೈತರಲ್ಲಿ ಒಂದಿಷ್ಟು ಬೇರೆ ಬೇರೆ ಜ್ಞಾನ ಹಂಚಿಕೆ ಕಾರ್ಯಕ್ರಮಗಳು ಆಗ್ತಾ ಇರ್ತಾವ? ಹ್ಞೂ ರೀ, ಎಫ್ ಪಿ ಓ ಕಡೆಯಿಂದ ಇನ್ನೊಂದು ಎಫ್ ಪಿ ಓ ನೋಡಕ್ ಕರ್ಕೊಂಡು ಹೋಗಿದ್ರಿ, ಆಮೇಲೆ ಅಲ್ಲಿ ಇದು ಲಾಭದಾಯಕ ತೋರಿಸಿದ್ರಿ, ನಾವು ಹಂಗ್ ಮಾಡೋಣ ಅಂತೇಳಿ ಮಾತಾಡಿದ್ರಿ. ಸರ್ಕಾರ ಕಡೆಯಿಂದ ನಮ್ಗೆ ಏನ್ ಬರ್ಸ್ಬೇಕು ಅದನ್ನ ನಮ್ಮ ನಿರ್ದೇಶಕರು ಅಲ್ದ ಅಧ್ಯಕ್ಷರು ಉಪಾಧ್ಯಕ್ಷರು ನಾವು ಬರ್ಸ್ತೀವಿ ಅಂತ ಹೇಳ್ಯಾರ್ರಿ. ಹಂಗ ಮಾಡ್ಕೊಂತ ಹೊಂಟೇವ್ರಿ. ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ ಇದ್ರಿ? ನಮ್ಮ ಕುಟುಂಬದಲ್ಲಿ 4 ಜನ ಇದೀವಿ ಸರ್. ನೀವು? ನಾಲ್ಕು. ನಾ 6 ಜನ ಸರ್. ನಾವು, ನನ್ನ ಮಕ್ಕಳು ಸರ್. ಮಕ್ಕಳು ದೊಡ್ಡವರು ಇದಾರ ಚಿಕ್ಕವರು? ಇಬ್ರು ಸಣ್ಣಾರ ಸರ್, ಒಬ್ರು ಸಾಲಿಗೆ ಹೋಗ್ರೆ, ಒಬ್ರು ಬಿಟ್ಟಾರ ಸರ್. ಈಗ ಸಣ್ಣ ಮಕ್ಕಳು, ಈಗ ನಿಮ್ಮ ಪ್ರಕಾರ ನಿಮ್ಮ ಗ್ರಾಮೀಣ ಭಾಗದೊಳಗಡೆ ಕೃಷಿಯಲ್ಲಿ ಯುವಕರ ಪಾಲ್ಗೊಳ್ಳುವಿಕೆ ಹೇಗಿದೆ? ಬಂದಾರ್ರಿ, ಮತ್ತೆ ಈಗ ಸಾಲಿಲಿದ್ದ ಏನೇ ಲಾಭ ತಗೊಳ್ಳಾರ್ದಾರ ಕೃಷಿನ ತೊಡಗ್ಯಾರ್ರಿ ಯುವಕರು ಅದಾರ. ಅವ್ರು ನಮ್ ಕೂಡ್ಲಿ ಮಾಹಿತಿ ತಗೊಂತಾರ್ರಿ. ಈಗ ಒಂದಿಬ್ರು ಉದಾಹರಣೆ ಹೇಳ್ಬೇಕಂದ್ರ, ಅವ್ರ ನಮ್ ಕೂಡ್ಲೆ ನಮ್ಮ ಕೃಷಿ ಇಲಾಖೆ ಅಥವಾ ತೋಟಗಾರಿಕೆ ಇಲಾಖೆಯಿಂದ ಎರಡು ಕಡೆಯಿಂದ ಮಾಹಿತಿ ತಗೊಂಡೆ ಒಂದಿಷ್ಟು ಮಾವು ಹಾಕ್ಯಾರ ಸರ್. ಅದೆಲ್ಲ ಜವಾಬೆಲ್ಲ ಬಿಟ್ಕೊಂಡು ಅದ್ರಾಗ ಲಾಭ ಇಲ್ಲ ಅಂತೇಳಿ ಈಗೆಲ್ಲ ಮಾಡ್ಕೊಂಡ್ ಅದಾರ್ರಿ, ಆಸಕ್ತಿ ಅದಾರ್ರಿ. ಒಳ್ಳೇದು ಸಣ್ಣ ಹನುಮಪ್ಪ ಅವರೇ. ವಿಶೇಷವಾಗಿ ಸಿರಿಧಾನ್ಯಗಳಲ್ಲಿ ನವಣಿ ಇದನ್ನು ನೀವು ಬೆಳೀತಾ ಇದ್ರಿ, ಎಫ್ ಪಿ ಓದಲ್ಲಿ ಅದಕ್ಕೆ ಒಳ್ಳೆ ಬೆಲೆ ಸಿಗ್ತಾ ಇದೆ, ನೀವು ಮಾರಾಟ ಮಾಡ್ತಾ ಇದ್ರಿ. ರೈತರಿಗೆ ಅಂದ್ರೆ ಸಣ್ಣ ಹಿಡುವಳಿದಾರರು ಮಳೆಯನ್ನ ಆಶ್ರಯಿಸಿಕೊಂಡು ಕೃಷಿ ಮಾಡುವಂತವರು ಹತಾಶರಾಗಬೇಕಾಗಿಲ್ಲ. ಇಂತಹ ಸಿರಿಧಾನ್ಯಗಳನ್ನ ಬೆಳೆದ್ರೆ ತಕ್ಕ ಮಟ್ಟಿಗೆ ತಮ್ಮ ಮನೆಯ ಮತ್ತು ದನಕರುಗಳ ಆಹಾರ ಭದ್ರತೆಯೂ ಆಗುತ್ತೆ, ಜೊತೆಗೆ ಒಂದಿಷ್ಟು ಕೈಯಲ್ಲಿ ಕಾಸು ಬರ್ತದೆ. ತೀರಾ ಹತಾಶರಾಗಿ ಭೂಮಿಯನ್ನ ಕೈಚಲ್ಲಿ ಕೊಡೋದು ಒಳ್ಳೇದಲ್ಲ. ಉದಾಹರಣೆ ಅಂದ್ರೆ ಸರ್, ಈಗ ಮೊನ್ನೆ ಆಗಿದ್ರೆ ಅವರು ಎತ್ತಿಲ್ಲ ಸರ್, 2 ಎಕರೆ ನವಣಿ ಬೆಳೆದಿದ್ರು ಸರ್, ಹುಲ್ ₹5,000 ಒಬ್ರಿಗೆ, ₹5,000 ₹10,000 ಹುಲ್ಲು ಕೊಟ್ರ ಸರ್. ಹುಲ್ಲು ಬೇರೆದವ್ರಿಗೆ ಹ್ಞೂ ಅವ್ರು ದನ ಇದ್ರು ಸರ್, ಮತ್ ಸುಳ್ಳ ಕೆಟ್ಟೋಗತ್ತಪ್ಪ ಕೊಡ್ರಿ ಅಂತಂದ್ ಕೊಡ್ಸಿನಿ ಸರ್. ನಾವು ಹೇಳಿ ₹10,000 ಹುಲ್ ಕೊಟ್ರ ಸರ್. ಅಂದ್ರೆ ಒಂದ್ ಕಾಲಕ್ಕೆ ನವಣಿ ಇತರ ಬೆಳೆಯನ್ನ ಬೆಳೆಯೋದ್ರಿಂದ ಹೆಚ್ಚು ಕೈಗೆ ಹಣ ಸಿಗೋಲ್ಲ ಅಂತಕ್ಕಂತ ಒಂದು ನಂಬಿಕೆ ಅದು ಈಗ ಐತಲ್ಲ ಸರ್. ಈಗ ಅದು ಈಗ ಆಯ್ತು ಸರ್. ಒಳ್ಳೇದು ಹನುಮಂತಪ್ಪರೆ, ನಮ್ಮ ಈ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ನಮ್ಮ ಕೃಷಿಯ ಅನುಭವಗಳನ್ನು ಹಂಚಿಕೊಂಡಿದ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ರೈತ ಬಾಂಧವರೇ, ಇದುವರೆಗೆ ನವಣೆ ಬೇಸಾಯ ಅನುಭವ ಕುರಿತು ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕು ಚಿಲುಕುಮುಖಿ ಗ್ರಾಮದ ಸಣ್ಣ ಹನುಮಂತಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಈಗ ರೈತ ಗೀತೆಗಳನ್ನು ಕೇಳಿಬರೋಣ. ಮೊದಲಿಗೆ ವಡ ಹುಟ್ಟಿದವರು ಚಿತ್ರದ ಗೀತೆ. ಬಂದ ನಾವು ಮಣ್ಣಲ್ಲೇ ಇರಬೇಕು, ಮಣ್ಣಿಂದ ಬಂದ ನಾವು ಮಣ್ಣಲ್ಲೇ ಇರಬೇಕು, ಮಣ್ಣ ಸೇರೋ ತನಕ ಮಣ್ಣಿನ ಮಗನಾಗು. ನಂಬಿ ಕೆಟ್ಟವರಿಲ್ಲ, ನಂಬಿ ಕೆಟ್ಟವರಿಲ್ಲವೋ ತಮ್ಮಯ್ಯ ನೀ ಕೇಳೋ, ನಂಬಿ ಕೆಟ್ಟವರಿಲ್ಲವೋ. Thank you.